ಜೇನು ಸಾಕಾಣಿಕೆ ಮಾಡೋದ್ರಿಂದ ಕೃಷಿಯಲ್ಲಿ ಅಂದ್ರೆ ಕಲ್ಲಂಗಡಿ ಆಗಲಿ, ತರಕಾರಿ ಬೆಳೆಯಲಾಗಲಿ ಅಥವಾ ಅಡಿಕೆ ತೆಂಗು ಎಲ್ಲದರಲ್ಲೂ ಇಳುವರಿ ಜಾಸ್ತಿ ಆಗೋದ್ರಿಂದ ಇಳುವರಿನೂ ಜಾಸ್ತಿ ಆಗುತ್ತೆ. ಹಾಗೆ ಈ ಜೇನು ಕುಟುಂಬಗಳನ್ನು ಮಾರುವುದರಿಂದ ಅದರಲ್ಲೂ ಆದಾಯವನ್ನು ಪಡೆಯಬಹುದು. ಅದಕ್ಕಾಗಿ ಜೇನು ಪೆಟ್ಟಿಗೆಯನ್ನು ಜಾಸ್ತಿ ಮಾಡಬೇಕೆಂದು ಅಂದುಕೊಂಡಿದ್ದೆ. ನೀವು ತರದೋ ಇರುವಂತ ಕುಟುಂಬವನ್ನು ಡಬಲ್ ಮಾಡೋದು ಹೇಗೆ? ಇರುವಂತ ಕುಟುಂಬವನ್ನ ನವೆಂಬರ್ ಅಥವಾ ಡಿಸೆಂಬರ್ ಡಿವೈಡ್ ಮಾಡ್ತಾ ಹೋಗುದು, ಅಥವಾ ನಮಗೆ ಜಾಸ್ತಿ ಆಯ್ತು ಅಂತ ಅನ್ಸಿದ್ರೆ ಪೆಟ್ಟಿಗೆಯನ್ನು ಮಾರಾಟ ಮಾಡುವುದರಿಂದ ಆದಾಯವನ್ನು ಗಳಿಸಿಕೊಳ್ಬಹುದು. ಹಂಗ ಮಾರಾಟ ಮಾಡ್ರಿ ಒಂದ್ಸರಿ. ಯಾರ ಇವಾಗ ಎರಡು ಪೆಟ್ಟಿಗೆ ಕೊಟ್ಟಿದ್ವಿ ಸದ್ಯದಲ್ಲಿ, ಈ ಹೋದ ಸೀಜನ್ದಲ್ಲಿ. ಅಂದ್ರೆ ನಂದು ಕಡಿಮೆ ಪೆಟ್ಟಿಗೆ ಇತ್ತು, ಇವಾಗ ಮತ್ತೆ ನಾಲ್ಕು ಪೆಟ್ಟಿಗೆ ತಂದಿದ್ದೆ ನಾನೇ. ಇವಾಗ ಈ ಸರಿ ಮಾರಾಟ ಮಾಡ್ಲಿಲ್ಲ, ಈ ಮುಂದಿನ ಸಾರಿ ಕೊಡ್ಬೇಕಂತ ಇದ್ದೆ ಪೆಟ್ಟಿಗೆ. ಹೇಗೆ ರೇಟ್ ಹೆಂಗೆ ಎಲ್ಲ ಹೇಗೆ ಒಂದೊಂದು ಕುಟುಂಬಕ್ಕೆ? ಒಂದು ಕುಟುಂಬಕ್ಕೆ ತುಂಬಿದ ಪೆಟ್ಟಿಗೆ ಜೊತೆಗೆ ಮತ್ತೆ ಹುಳಗಳು ಒಟ್ಟು ಸೇರಿ ಆಣಿ ಎಲ್ಲ ಸೇರಿ 4,000 ರೂಪಾಯಿ ತಗೊಳ್ತೀವಿ ಸ್ಟ್ಯಾಂಡ್ ಬಿಟ್ಟು. ಸ್ಟ್ಯಾಂಡಿಗಾದ್ರೆ ಎಕ್ಸ್ಟ್ರಾ 500 ಆಗ್ತದೆ. ಖಾಲಿ ಪೆಟ್ಟಿಗೆ ಆದ್ರೆ 1,400 ಆಗ್ತದೆ. ಹಾಗಾಗಿ ನೀವು ವರ್ಷಕ್ಕೆ ಒಂದು 20 ಮಾರಿದ್ರು ನಿಮಗೆ ಬಹಳ ಅನುಕೂಲನೇ. 20 ಮಾರಿದ್ರೆ ಆದಾಯ ಗಳಿಸಬಹುದು, ಅಥವಾ ಈ ಕೃಷಿಯಲ್ಲಿ ಕಲ್ಲಂಗಡಿ ಕೃಷಿಯಲ್ಲಿ ಚೆನ್ನಾಗಿ ಇಳುವರಿ ಬರ್ತದೆ ಜೇನು ಪೆಟ್ಟಿಗೆ ಇಡುವುದರಿಂದ. ಅದರಲ್ಲಿ ಇಳುವರಿ ಒಂದು 30% ಜಾಸ್ತಿ ಮಾಡಬಹುದು. ಅದಕ್ಕಾಗಿ ಜೇನು ಸಾಕಾಣಿಕೆ ಮಾಡಿದ್ದೆ. ಆ ರೀತಿ ಈ ಹಿಂದೆ ಜೇನು ಸಾಕಾಣಿಕೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಮತ್ತು ಸಾಕಾಣಿಕೆ ಮಾಡಿದ ನಂತರ ಇಳುವರಿಯಲ್ಲಿ ವ್ಯತ್ಯಾಸ ಅಷ್ಟು ಕಂಡು ಬಂದಿದೆಯಾ? ಹಾ, ವ್ಯತ್ಯಾಸ ಕಂಡಿದೆ. ಹೋದ ವರ್ಷ ಮೊದಲೇ ಒಂದು 2-3 ವರ್ಷದ ಹಿಂದ್ಗಡೆ ಪೆಟ್ಟಿಗೆ ಇಲ್ಲಾಗಿತ್ತು, ಆವಾಗ ಜಾಸ್ತಿ ಕಲ್ಲಂಗಡಿ ಆಗ್ಲಿಲ್ಲ. ಈಗ ಹೋದ ಸರಿ ಹಾಕಿದ್ದೆ, ಕಲ್ಲಂಗಡಿ ತೋಟದಲ್ಲಿ ಇಟ್ಟಿದೆ ಒಟ್ಟು ಪೆಟ್ಟಿಗೆ. ತುಪ್ಪನೂ ಜಾಸ್ತಿ ಆಗದೆ ಮತ್ತೆ ಇಳುವರಿನೂ ಜಾಸ್ತಿ ಆಗದೆ. ಹೌದು ಸರ್. ಎಷ್ಟು ಇಳುವರಿ? 30% ಅಂತ ಹೇಳ್ತಾರೆ. ಹಾ, 30%ಕ್ಕಿಂತ ಜಾಸ್ತಿನೇ ಆಗದೆ. ಹೌದಾ? ಅದಲ್ಲದೆ ತೋಟಗಾರಿಕಾ ಬೆಳೆಗಳಲ್ಲಿ ಕೂಡ ಅವು ಮಕರಂದ ಹಿರ್ಲಿಕ್ಕೆ ಹೋಗಿ ಪರಾಗಸ್ಪರ್ಶ ಮಾಡ್ತಾ ಇದಾವೆ, ಅಲ್ಲಿ ಇಳುವರಿ ಅನ್ನೋದು ಹೆಚ್ಚಾಗಿದೆಯಾ? ಹಾ, ಅದು ಹಾಗೆ ಆಗ್ತದೆ. ಅದು ಈ ಜೇನುನೊಣಗಳು ಪರಾಗಸ್ಪರ್ಶ ಮಾಡೋದ್ರಿಂದ ಅಡಿಕೆ ಆಗಲಿ ತೆಂಗು ಆಗಲಿ ಜಾಸ್ತಿ ಆಗೇ ಆಗ್ತದೆ, ಮತ್ತು ಹೂವಿನ ಗಿಡದಲ್ಲಿ ಹೂವುಗಳು ಜಾಸ್ತಿ ಆಗ್ತವೆ. ಹೌದಾ? ಹೌದು ಸರ್. ಹೂವಿನ ಗಿಡದಲ್ಲಿ ಹೂವುಗಳು ಜಾಸ್ತಿ ಆಗ್ತವೆ ಹೇಗೆ? ಒಂದು ಹೂವಿನಿಂದ ಇನ್ನೊಂದು ಪರಾಗಸ್ಪರ್ಶ ಮಾಡೋದ್ರಿಂದ ಹೂಗಳು ಹೂಗಳ ಬೆಳವಣಿಗೆ ಜಾಸ್ತಿ ಆಗಿ ದಿನ ಜಾಸ್ತಿ ಹೂವು ಆಗ್ತದೆ. ಅದನ್ನು ಕಂಡು ಹೇಳ್ತಾರೆ. ಹಾ, ಹೌದು. ಮೊದ್ಲೆಲ್ಲ ಇಷ್ಟು ಹೂವು ಆಗುದಿಲ್ಲ, ಇವಾಗ ಜಾಸ್ತಿ ಆಗ್ತಾ ಇದೆ ಹೂವು ಗಿಡಗಳಿಗೆ. ಹೈನುಗಾರಿಕೆ ಅದು ಎಲ್ಲನೂ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ, ಮತ್ತೆ ಅದು ಹೇಗೆ ನಿಮ್ಗೆ ಅನುಕೂಲ ಆಗಿದೆ? ಹೈನುಗಾರಿಕೆ ನಮ್ಮ ತಂದೆಯವ್ರ ಕಾಲದಿಂದನೂ ಮಾಡ್ತಿದ್ದಾರೆ, ಇವಾಗೂ ಮಾಡ್ತಿದ್ದಾಗೆ. ಅದರಿಂದ ಗೊಬ್ಬರ, ಹಾಲು ಅಥವಾ ಹಾಲು ಮಾರಾಟ ಎಲ್ಲ ಆಗ್ತದೆ. ಮೊದಲಿಂದ ಬಂದದ್ದು ಹಂಗ ಕಂಡ ಅದು ಬಿಡ್ಲೇ ಇಲ್ಲಿ ತನಕ. ಅಲ್ಲಿ ಖರ್ಚು ಭಾಳ ಬರುತ್ತೆ, ಅಷ್ಟೊಂದು ಲಾಭ ಆಗಲ್ಲ ಅಂತಾರೆ. ಇವಾಗ ಜಾಸ್ತಿ ಆಗ್ತಿದೆ, ಅದ್ರ ದಾನಿ ಇದೆಲ್ಲವ ಮೊದ್ಲು ಜಾಸ್ತಿ ಆಗಿತ್ತು. ಇವಾಗ ನಾವು ಹುಲ್ಲಲ್ಲವ ನಾವೇ ಬೆಳ್ಕೊಂಡಿದ್ದ ಇದು, ಹಂಗಾಕ ಸ್ವಲ್ಪ ಇನ್ಕಮ್ ಆಗ್ತದೆ. ಅಂದ್ರೆ ಗೊಬ್ಬರ ಸಿಗ್ತದೆ ಅಂತ ಮಾಡ್ತಿರೋದು ಇದಕ್ಕೆ, ತೆಂಗು ಅಥವಾ ಅಡಿಕೆ ಅಥವಾ ಭೂಮಿಗೆ ಭತ್ತ ಬೆಳೆಗೆ. ಇಲ್ಲದೇ ಇದ್ರೆ ಬೇರೆ ಕಡೆಯಿಂದ ತರಬೇಕಾಗ್ತದೆ ಗೊಬ್ಬರ. ನಿಮ್ಗೆ ಬೇಕಾದಷ್ಟೆಲ್ಲ ಗೊಬ್ಬರ ಸಿಗುತ್ತೆ? ಹಾಂ, ನಮ್ಗೆ ಬೇಕಾಗುವಷ್ಟು ಜವ ಗೊಬ್ಬರ ಸಿಗ್ತದೆ. ಮತ್ತೆ ಇದ್ರ ಜೊತೆಗೆ ಎಷ್ಟು ತೋಟ ಇದೆ ನಿಮ್ದು? ಅಷ್ಟು ಜಮೀನು ಇರೋದು 9 ಎಕರೆ. 9 ಎಕರೆಯಲ್ಲಿ ಒಂದು 3 ಎಕರೆ ಲೆಕ್ಕ ತೋಟ, ಆಮೇಲೆ ಭತ್ತ ಮತ್ತು ತರಕಾರಿ ಮಾಡ್ತೀವಿ. ಇನ್ನಿದ್ದು ತಂದು ಮತ್ತು ಭತ್ತ ಮುಗಿದ ಮೇಲೆ ಕಲ್ಲಂಗಡಿ ಮಾಡ್ತೀವಿ, 2 ಟೈಮ್ ಕಲ್ಲಂಗಡಿ ಮಾಡ್ತೀವಿ. ಸ್ವಲ್ಪ 1 ಎಕರೆಯಲ್ಲಿ ಉಪ್ಪು ಬೆಳಿತೀವಿ, ಅದರಲ್ಲಿ ಇನ್ಕಮ್ ಆಗ್ತದೆ. ಒಂದರಲ್ಲಿ ಆಗದಿದ್ರೆ ಒಂದರಲ್ಲಿ ಉಪ್ಪು ಬೆಳೆಯೋದ್ರಿಂದ, ಉಪ್ಪು ತಯಾರು ಮಾಡೋದ್ರಿಂದ ಲಾಭ ಇದೆಯಾ? ಹೇಗೆ? ಮೊದಲು ಲಾಭ ಇರ್ತಿತ್ತು, ಆದರೆ ಇವಾಗ ಆಳನ್ನು ಇದರಲ್ಲಿ ಆಗ್ತಾ ಇಲ್ಲ ಲಾಭ. ಆದರೆ ಮಾಡ್ತಾ ಇದ್ದಾಗಿದೆ, ಈಗ ಇಳುವರಿ ಬರ್ತಾ ಇದೆ. ಇವಾಗೂ ಇದೆ ಉಪ್ಪು, ವರ್ಷಿಗೊಂದು 600 ಚೀಲ ಆಗ್ತದೆ. 600 ಚೀಲದಷ್ಟು ಉಪ್ಪು ತಯಾರು ಮಾಡ್ತೀರಿ? ಹಾಂ, ಉಪ್ಪು ತಯಾರು ಮಾಡ್ತೀವಿ. ಮತ್ತೆ ಅದು ಲಾಭ ಇರಲಿಲ್ಲ ಅಂದ್ರೆ ಯಾಕೆ ಮಾಡೋದು? ಮೊದಲಿಂದ ಮಾಡ್ಕೋ ಬರ್ತಿತ್ತು, ಹಂಗಕ್ಕೆ ಮಾಡ್ತಿದ್ದೆ. ಒಂದೊಂದು ವರ್ಷ ಲಾಭ ಸಿಗ್ತದೆ, ಒಂದೊಂದು ವರ್ಷ ಸಿಗೋದಿಲ್ಲ. ಈ ಲಾಕ್ಡೌನ್ ಟೈಮ್ನಲ್ಲೆಲ್ಲ ಆಗೋದಿಲ್ಲ, ಅದ್ರ ಸಂಗ್ರಹಣೆ ಮಾಡೋದು ಕಷ್ಟ ಆಗ್ತದೆ ಇವಾಗಿನ ಟೈಮ್ನಲ್ಲಿ. ಅದಕ್ಕೆ ಅಯೋಡಿನ್ ಹಾಕ್ತಿರೋ ಅಥವಾ ಹಂಗೆ ಮಾಡೋದು? ಅಯೋಡಿನ್ ಹಾಕೋದಿಲ್ಲ, ಹಂಗೆ ಮಾಡ್ತೀವಿ. ಗ್ರಾಹಕರು ಯಾರು ನಿಮಗೆ? ಗ್ರಾಹಕರು ಇಲ್ಲೇ ಲೋಕಲ್ ಬರ್ತಾರೆ, 300-400 ಚೀಲ ಲೋಡ್ ಮಾಡ್ಕೊ ಹೋಗ್ತಾರೆ. ಹೌದಾ? ಹೊರಗಡೆ ಹೋಗ್ತಾರೆ. ಅವರು ಅಯೋಡಿನ್ ಹಾಕಿ ಮತ್ತೆ ಮಾರಾಟ ಮಾಡ್ತಾರೋ ಅಥವಾ ಅವರು ಹೇಗೆ? ಅವರು ತಿನ್ಲಿಕ್ಕಿಂತ ತೋಟಗಳಿಗೆ ಹೆಚ್ಚಿಗೆ ಹೋಗ್ತಾರೆ. ಅಂದ್ರೆ ತೋಟಗಳಿಗೆ ಹಾಕ್ತಾರೆ ಉಪ್ಪನ್ನು ತೆಂಗಿನ ಮರಕ್ಕೆ. ಹಂಗಕ್ಕೆ ಅವ್ರು ಅಯೋಡಿನ್ ಮಿಕ್ಸ್ ಮಾಡೋದಿಲ್ಲ, ಒಬ್ಬೊಬ್ರು ಮಾಡ್ಕ ಹಾಕ್ತಾರೆ. ತಿನ್ನುವಲ್ಲ ಹೋಗುದಾದ್ರೆ ಅವ್ರಿಗೆ ಹೊರಗೆ ಲೋಡ್ ಹೋಗುದಾದ್ರೆ ಅದಕ್ಕೆ ಹುಳ ಬೀಳಬಾರ್ದು, ರೋಗ ಬರಬಾರ್ದು ಅಂತೇಳಿ ಬೇರಿಗೆ ಹಾಕ್ತಾರೆ. ಬೇರಿಗೆ ಹಾಕ್ತಾರೆ ಎಲ್ಲಪ್ಪರ ಸೈಡಿಗೆ. ಇಲ್ಲಿ ಲೋಕಲ್ ದಿನ ದಿನ ಬರ್ತಾರೆ, ಒಬ್ಬೊಬ್ರು 50 ಚೀಲ ತುಂಬಕ್ಕೆ ಹೋಗ್ತಾರೆ. ಹೊರಗಡೆ ಎಲ್ಲ ಮಾಡ್ತಾರೆ, ದನಗಳಿಗೆ ಈ ಎಮ್ಮೆಗಳಿಗೆಲ್ಲ ಹಾಕ್ತಾರೆ, ಅದಕ್ಕೆ ಕೊಡ್ತಾರೆ. ಮತ್ತೆ ತೋಟ ಮಾಡಿರಲ್ಲ, ತೋಟದಲ್ಲಿ ಮುಖ್ಯ ಬೆಳೆಗಳು ಯಾವುವು? ಮುಖ್ಯ ಬೆಳೆ ತೆಂಗು ಮತ್ತೆ ಅಡಿಕೆ, ಕಡೆ ಬಾಳೆ ಸ್ವಲ್ಪ ಸ್ವಲ್ಪ ಇದೆ, ಕಡೆ ಮೆಣಸಿನ ಬಳ್ಳಿ ಸ್ವಲ್ಪ ಇದೆ. ಮೆಣಸಿನ ಬಳ್ಳಿ ತೆಂಗು ಅಡಿಕೆ ಎರಡೂ ಹಬ್ಸಿದ್ದ ಹೇಗೆ? ಅಡಿಕೆಗೆ ಮಾತ್ರ ಹಬ್ಸಿದ್ದು, ತೆಂಗು ಹಬ್ಸ್ಲಿಲ್ಲ, ಅಂದ್ರೆ ಮರ ಹತ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ. ಆಮೇಲೆ ಶ್ರೀಗಂಧ ಇದೆ, ಕಡೆ ಹಣ್ಣಿನ ಗಿಡಗಳಿದೆ. ಶ್ರೀಗಂಧ ಇತ್ತೀಚೆಗೆ ಹಾಕಿದ್ದ? ಹಾ, 3 ವರ್ಷ ಆಯ್ತು. ಈ ತೋಟ ಸೈಡಿಗೆ ಹಾಕಿದೆ. ಎಷ್ಟು ಹಾಕಿರಿ? 150 ಗಿಡ. ಹ್ಞೂ, 150 ಗಿಡ ಇದೆ. ಕಾಯ್ಬೇಕಲ್ಲ ಸ್ವಲ್ಪ, ಸದ್ಯಕ್ಕಲ್ಲ, ಇವಾಗೇನಿಲ್ಲ, ಮುಂದೆ ಕಾಯ್ಬೇಕಾಗ್ತದೆ. ಆದ್ರೆ ನಮ್ಗೆ ಇಲ್ಲಿ ಹತ್ರನೇ ಇರೋದ್ರಿಂದ ಹಂಗೇನು ಪ್ರಾಬ್ಲಮ್ ಇಲ್ಲ ಅನ್ಸ್ತದೆ. ಅವು ನೆರಳಲ್ಲಿ ಬೆಳಿತಾವ ಅಥವಾ ಸ್ವಲ್ಪ ಬಿಸಿಲು ಬೇಕಾಗುತ್ತೆ? ಅದಕ್ಕೆ ನೆರಳಲ್ಲೇ ಬೆಳೆಬೇಕಾಗ್ತದೆ. ಆದ್ರೆ ಅದಕ್ಕೆ ಏನಾಗ್ತದೆ ಅಂದ್ರೆ ಇನ್ನೊಂದು ಸಸಿ ಸಂಕ್ತಿ ನೆಡ್ಬೇಕಾಗ್ತದೆ ಗಿಡದ. ಹಿಪ್ಪು ನೆರಳೆ ಹಿಂಗೆ ಸಸಿ ಸಂಕ್ತಿಗಿದ್ರೆ ಅದಕ್ಕೆ ಸಪೋರ್ಟ್ ಜಾಸ್ತಿ ಆಗ್ತದೆ. ಇಂಡಿವಿಜುವಲ್ ಆಗಿ ಒಂದೇ ನೆಟ್ಟಿಟ್ರೆ ಅದು ಸತ್ತೋಗ್ತದೆ. ಅದ್ರ ಬೇರಿನ ಜೊತೆ ಬೆಳೆದ್ರೆ ಮಾತ್ರ ಅದ್ರ ಬೆಳವಣಿಗೆ ಆಗ್ತದೆ, ಇದ್ರ ಗಿಡ ಬೆಳವಣಿಗೆ ಆಗಲ್ಲ. ಅದು ಪರಾವಲಂಬಿ ಬೆಳೆ. ಪರಾವಲಂಬಿ ಬೆಳೆ ಹಾಕಿ ಸಾಗುವಾನೆ ಹಿಪ್ಪು ನೇರಳೆ ಅಥವಾ ನೇರಳೆ ಮರದ ಆ ಸೈಡಿಗೆ ಹಾಕಿದ್ರೆ ಮಾತ್ರ ಹುಟ್ಟುತ್ತದೆ. ಆ ಬೇರಿಗೆ ಈ ಬೇರು ಲಾಕ್ ಮಾಡ್ಕೊಂಡು ಇದಾಗ್ತದೆ, ಖಾಲಿ ಜಾಗದಲ್ಲಿ ನೆಟ್ಟರೆ ಹುಟ್ಟುದಿಲ್ಲ. ತೊಗರಿ ಜೊತೆ ಹಾಕ್ತಾರೆ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ತೊಗರಿ ಹಾಕ್ತಾರೆ, ಆಮೇಲೆ ಅದು ತೊಗರಿ ಸತ್ತೋಗ್ಬಿಡ್ತದೆ. ಅದು ಕಡೆಗೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಒಂದು 2 ವರ್ಷ ನೀರು ಕೊಡಬೇಕಾಗ್ತದೆ, ಕಡೆಗೆ ಬೇಡಾಗ್ತದೆ ನೀರು. ತೊಗರಿ ಸತ್ತೋದ್ಮೇಲೆ ಮತ್ತೆ ತಾನ ಬೆಳೆಗೆ ಚಲೋ ಆಗುತ್ತಾ? ಅದು ಪರಾವಲಂಬಿ ಇದ್ರೆ ಗಿಡ ಇದ್ದಂಗಾರೆ ಬೇರೆ ಗಿಡ ಜಾಸ್ತಿ ಬೆಳವಣಿಗೆ ಫಾಸ್ಟ್ ಆಗ್ತದೆ. ಅದು ಒಂದು ವೇಳೆ ಅದು ಇಂಡಿವಿಜುವಲ್ ಆಗಿ ಅದೊಂದೇ ಇದ್ರೆ ಬೆಳವಣಿಗೆ ಸ್ವಲ್ಪ ಕುಂಠಿತವಾಗ್ತದೆ, ಜಾಸ್ತಿ ವರ್ಷ ಬೇಕಾಗ್ತದೆ ಕಟಾವು ಮಾಡಲಿಕ್ಕೆ. ಹಂಗಾಗಿ ಜೊತೆಗೆ ಬೇರೆ ಬಹುವಾರ್ಷಿಕ ಮರಗಳನ್ನು ಹಾಕೋದು ಒಳ್ಳೆಯದು ಅಲ್ಲ? ಹ್ಞೂ, ಬಹುವಾರ್ಷಿಕ ಮರಗಳನ್ನು ಹಾಕ್ಬೋದು. ಶ್ರೀಗಂಧ ಹಾಕೋದ್ರಿಂದ ಎಲ್ಲ ಮುಂದಿನ ಇದಕ್ಕೆ ಇದಾಗ್ತದೆ, ಇನ್ಕಮ್ ಮಾಡ್ಬೋದು ಅಂತ ಅಲ್ಲ. ಮತ್ತೆ ಮೆಣಸು ಹೇಗೆ ಅನಿಸ್ತಾ ಇದೆ? ಮೆಣಸು ಚೆನ್ನಾಗಿ ಬರ್ತದೆ, ಈ ಮಳೆಯೆಲ್ಲ ಜಾಸ್ತಿ ಆದ್ರೂ ಬರಲ್ಲ, ಬೇಸಿಗೆ ಟೈಮ್ನಲ್ಲಿ ಮಾಡ್ತೀವಿ. ಒಂದೊಂದು ಇಯರ್ಲಿ ಒಂದೇ ಜಾಗದಲ್ಲಿ ಒಂದೇ ಥರ ಬೆಳೆ ಬೆಳೀತಿದ್ರೆ ಆಗುದಿಲ್ಲ, ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಬೆಳೆ ಬೆಳೀತಿದ್ರು, ಈ ವರ್ಷ ಮೆಣಸು ಹಾಕಿದ್ರೆ ಮುಂದಕ್ಕೆ ಬದನೆಕಾಯಿ ಹಾಕ್ರೆ ಹಂಗಾದ್ರೂ ಮಾತ್ರ ಡಿವೈಡ್ ಫಸಲು ಜಾಸ್ತಿ ಆಗ್ತಾ ಹೋಗ್ತದೆ. ಕಂಟಿನ್ಯೂ ಮೆಣಸೇ ಆಗ್ತೋದ್ರೆ ಆಗುದಿಲ್ಲ, ಬೆಳೆ ಇಳುವರಿ ಬರುವುದಿಲ್ಲ ಜಾಸ್ತಿ. ಅಲ್ಲ, ಮೆಣಸು ಕಾಳು ಮೆಣಸು ಕಾಳು ಮೆಣಸು ಆಗ್ತಾ ಇದೆ, ಸ್ವಲ್ಪ ಕೊಳೆ ರೋಗನೂ ಇದೆ ಇವಾಗ, ಸ್ಪ್ರೇಯರ್ ಮಾಡಬೇಕು. ಮತ್ತೆ ಬೇರೆ ತರಕಾರಿ ಮನೆಗೆ ಬೇಕಾದ್ದೆಲ್ಲ ಬೆಳ್ಕೊಳ್ತೀರಿ? ಹಾ, ಮನೆಗೆ ಬೇಕಾದ ಬೆಳೆತ್ತೆ, ಮಾರಾಟಕ್ಕೆ ಹೋಗ್ತೇವೆ ಗೋಕರ್ಣ ಮಾರ್ಕೆಟಿಗೆ. ಹೌದಾ? ಎಷ್ಟು ಬೆಳಿತೀರಿ ಹಂಗಾರೆ? ಅದೊಂದು 1/2 ಎಕರೆ ಅಥವಾ ಇಷ್ಟು ಗುಂಟೆ ಅಂತ ಹಂಗೇನಾದ್ರು? 1 ಎಕರೆಗೆ ಅದು ಅಷ್ಟು ಕ್ಯಾಲ್ಕುಲೇಷನ್ ಇಲ್ಲ, ದಿನ ಒಬ್ಬರು ತಗೊಂಡು ಹೋಗ್ತಾರೆ, ಮನೆ ಖರ್ಚಾಗ್ತದೆ ಅದರಿಂದ. ಹೌದಾ? ಅಲ್ಲಿ ಹೋಗಿ ಕೊಟ್ಟು ಬಂದ್ಬಿಡುದ? ಕುಂತೇನು ಮಾರಲ್ಲ, ಕುಂತು ಮಾರಲ್ಲ ಕೊಟ್ಟು ಬರೋದು. ಅಲ್ಲಿ ಇರ್ತಾರೆ ಅವ್ರು, ಶಿರ್ಸಿಗೆ ಹೋಗೋರಲ್ಲ, ಅವ್ರು ಕೊಟ್ಟು ಬರೋದು. ಅವರೇ ಬರಲ್ಲ ಇಲ್ಲಿಗೆ? ಅವ್ರು ಇಲ್ಲಿ ಬರಲ್ಲ, ಗೋಕರ್ಣ ಮಾರ್ಕೆಟಿಗೆ ಹೋಗಿ ಕೊಟ್ಟು ಬರೋದು. ಏನೇನು ತರಕಾರಿಗಳು? ಹೀರೆಕಾಯಿ, ಬೆಂಡೆಕಾಯಿ, ಬದನೆ, ಹೆಚ್ಚಿಗೆ ಮೆಣಸು ಬೆಳಿತೇವೆ, ಸೌತೆಕಾಯಿ ಇವಾಗ ಬೆಳೆಯೋದು, ಬೇಸಿಗೆಯಲ್ಲಿ ಬಸ್ಲೆ ಬೆಳಿತೇವೆ, ಕಡೆ ಪೂರ್ತಿ ಕಲ್ಲಂಗಡಿ ಆಗ್ತದೆ. ಮತ್ತೆ ತೆಂಗಿನ ಇಳುವರಿ ಅಂದ್ರೆ ಹೆಚ್ಚಿಗೆ ಹಾಕೊಂಡು ಬರ್ತಾ ಇದೆಯಾ ಈಗ? ತೆಂಗಿನ ಇಳುವರಿ ಇಲ್ಲ ಅಂದ್ರೆ ಸ್ವಲ್ಪ ಬೇಸಿಗೆಯಲ್ಲಿ ಉಪ್ಪು ನೀರು ಆಗ್ತದೆ, ಹಂಗಾಕ ಸ್ವಲ್ಪ ಇಳುವರಿ ಕಮ್ಮಿನೇ ಆಗ್ತಾ ಇದೆ. ಅಂದ್ರೆ ಕೆಳಗಡೆಯಿಂದ ಉಪ್ಪು ನೀರು ಬರೋದ್ರಿಂದ 1-2 ತಿಂಗಳು ಉಪ್ಪು ನೀರು ಕೊಡ್ಬೇಕಾಗ್ತದೆ, ಅಂದ್ರೆ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಒಂದು ಬೋರ್ವೆಲ್ ಹಾಕಿ, ಒಂದು ಬೋರ್ವೆಲ್ನಲ್ಲಿ ನೀರಿಲ್ಲ, ಮತ್ತೊಂದು ಬೋರ್ವೆಲ್ನಲ್ಲಿ ನೀರು ಬಂದದೆ, ಆದರೆ ಅಷ್ಟು ಸಾಕಾಗುದಿಲ್ಲ ಹೇಳುವಷ್ಟು. ಮಳೆ ಬಂದಾಗ ಒಂದು ಕೆರೆ ಹೊಂಡ ಮಾಡಿಕೊಂಡು ಅಲ್ಲಿ ನೀರು ನಿಲ್ಸೋಣ ಹಂಗೇನಂತ? ಇಲ್ಲ, ಇವಾಗ ಸದ್ಯದಲ್ಲಿ ಒಂದು ಕೃಷಿ ಹೊಂಡ ಮಾಡಬೇಕಂತ ಇದ್ದೆ 7 ಗಂಟೆ ಜಾಗದಲ್ಲಿ. ಅದು ಮಾಡ್ಕಂದ್ರೆ ಸ್ವಲ್ಪ ಒಂದು ತಿಂಗಳಾದ್ರು ಮುಂದುವರ್ಸಬಹುದು ಅಂತ ಅನಿಸ್ತೇವೆ ನೀರು. ಹಾಗೆ ಮಾಡ್ಕೊತ ಹೋಗಬೇಕು. ಮತ್ತೆ ನಮ್ಮ ಬದುವಿನ ಹತ್ತಿರ ಕೆಲವೊಂದಿಷ್ಟು ಟ್ರೆಂಚನ್ನು ಹೊಡೆದು, ಬೋದನ್ನು ಹೊಡೆದು, ನೀರು ಇಂಗು ಹಂಗೆ ಮಾಡಿ, ಇಲ್ಲಿರುವಂಥ ಉಪ್ಪಿನಾಂಶ ಮತ್ತೆ ಹರ್ಕೊಂಡು ಹೋಗುವಂಗೆ ಮಾಡೋದು, ಇಂಥವೆಲ್ಲ ಮಾಡಬೇಕು. ಉಪ್ಪಿನಾಂಶ ಕಡಿಮೆ ಹಾಕುವಂಥ ಭೂಮಿ ಇದು, ಅವಾಗ ಇಳುವರಿ ಜಾಸ್ತಿ ಇರುತ್ತೆ. ಹೌದು, ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಒಂದು 100 meter ಆ ಕಡೆನೆ ಉಪ್ಪು ನೀರನ್ನ ಸಾಣೆಕಟ್ಟಿನವರು ಸ್ಟಾಕ್ ಮಾಡ್ತಾರೆ, ಅಲ್ಲಿ ಸ್ಟಾಕ್ ಮಾಡಿ ಡಿಗ್ರಿ ಮಾಡ್ತಾರೆ ಅವರು, ಅದರಿಂದ ಬಾವಿ ಹೋಗ್ದು ಬಿಡ್ತದೆ. ಅವರು ನೀರು ಸ್ಟಾಕ್ ಮಾಡುದ್ರೆ ಸುಮಾರು ಒಂದು 600 acres ಜಮೀನಲ್ಲಿ ಅವರು ಸ್ಟಾಕ್ ಮಾಡ್ತಿದ್ದಾರೆ ನೀರನ್ನು ಸಾಣೆಕಟ್ಟಿನವ್ರು. ಹಂಗಾಗಿ ಇಲ್ಲಿ ಉಪ್ಪು ನೀರು ಜಾಸ್ತಿ, ಉಪ್ಪು ತಯಾರು ಮಾಡ್ತಾರೆ, ಹಂಗಾಗಿ ಸ್ಟಾಕ್ ಮಾಡ್ತಾರೆ. ಹಾ, ನೀರು ಸ್ಟಾಕ್ ಅದು ಡಿಗ್ರಿ ಆದ ಕೂಡಲೇ ನೀರು ನಿಲ್ಲಿಸಿದ ಕೂಡಲೇ ಇಲ್ಲಿ ಹೊಂಡ ಇರೋ ಬಾವಿಗೆ ನೀರು ಬಂದು ಬಿಡ್ತದೆ, ಉಪ್ಪು ನೀರು ತೊರತೆ ಎಳೆದು ಬಿಡ್ತದೆ. ಹಂಗಾಗಿ ಉಪ್ಪು ನೀರು ಆಗ್ತದೆ. ಒಂದು ಮಾರ್ಚ್ದ ಫೆಬ್ರವರಿ ಟೈಮಲ್ಲಿ ಉಪ್ಪು ನೀರು ಬರ್ತದೆ, ಇವಾಗ ಉಪ್ಪು ನೀರಿಲ್ಲ. ಅಂದರೆ ಬಾವಿ ನೀರು, ಕೊಳವೆ ಬಾವಿ ನೀರು ಅದು ಉಪ್ಪಾಗುತ್ತೆ ಆ ಟೈಮಲ್ಲಿ. ಅದು ಸರ್ಫೇಸ್ ವಾಟರ್ ಅಂತೀವಲ್ಲ, ಕೃಷಿ ಹೊಂಡದಲ್ಲಿ ನೆನೆಸಿದ್ದು ಅದರಲ್ಲಿ ಉಪ್ಪಾಗಲ್ಲ, ಹೋಗಲ್ಲ, ಅದನ್ನು ಬಳಸ್ಬೇಕು. ಕೃಷಿ ಹೊಂಡದಲ್ಲಿ ಉಪ್ಪಾಗ ತಾರ್ ಪತ್ರ ಹಾಕಿರ್ತೀವಿ, ಅದಕ್ಕೆ ಇವಾಗ ಕೃಷಿ ಹೊಂಡ ಮಾಡಬೇಕಂತ ಇದ್ವಿ. ಅಂದ್ರೆ ಒಂದು ತಿಂಗಳ ಮುಂದುವರೆದ್ರು, ಹೀಗೆ 2 ತಿಂಗಳ ನೀರು ಇದ್ದಿದ್ರೆ ಒಂದು ತಿಂಗಳ ಮುಂದುವರೆದ್ರೆ ಅಷ್ಟೇ ಉಳಿತಾಯ ಆಗ್ತದೆ. ಈ ಲವ್ ಬರ್ಡ್ಸ್ ಅವನ್ನೆಲ್ಲ ಸಾಕಿರಲಿ ಏನದು? ಅದು ಹಿಂಗೆ ಹಾಬಿಗಾಗಿ ಸಾಕಿದ್ದು, ಇವಾಗ ಅದನ್ನು ವ್ಯಾಪಾರ ಮಾಡ್ತಿದ್ದೇನೆ. ಅದು ಮಂತ್ಲಿ ಕೊಡ್ಲಿಕ್ಕೆ ಆಗ್ತದೆ ಸರಿ ಮೇಂಟೆನೆನ್ಸ್ ಮಾಡಿದ್ರೆ. ಜೋಡಿಗೆ 500 ಒಂದು ತಿಂಗಳಿಗೆ ಒಂದು 10 jodi ಕೊಟ್ಟರು ಸುಮಾರು ಒಂದು 2,500 ಲೆಕ್ಕ ಆಗ್ತದೆ. ಅಷ್ಟು ಮರಿ ಆಗ್ತವ ಇಲ್ಲೇ? ಅದು ಒಂದು ತಿಂಗಳಿಗೆ 7-8 ಮರಿ ಆಗ್ತವೆ ಒಂದು ಪೇರು. ಒಂದು ಪೇರು ಚೆನ್ನಾಗಿ ಫುಡ್ ಎಲ್ಲ ಹಾಕಿದ್ದೀನಿ. ಏನೇನು ಅದಕ್ಕೆ ಆಹಾರ ಕೊಡೋದು? ಬರ್ಡ್ಸಿದ್ದು ಕೊತ್ತಂಬರಿ ಸೊಪ್ಪು ಕೊಡ್ಬೋದು, ಜೋಳದ ಗುಂಟಿಗೆ ತುಳಸಿ ಸೊಪ್ಪು, ಈ ಗದ್ದೆಯಲ್ಲಿ ಬಾವಿಲಿ ಬೆಳು ಹೊಮ್ಮರು ಅವನ್ನೇ ಕೊಡ್ಬೋದು, ಕಡೆ ಕರ್ಕಿ ಕೊಡ್ಬೋದು, ಅದೆಲ್ಲ ತಿಂತೆ. ಕಾಳು ತಿಂತವ? ಹ್ಞೂ, ಕಾಳು ತಿಂತೆ. 3-4 ವೆರೈಟಿ ಇದ್ದಾವೆ, ಕಾಕ್ಟೇಲ್ಸು, ಲವ್ ಬರ್ಡ್ಸು, ಜಾವ, ಪಿಂಚಸ್ಸು. ಅದು ಇವಾಗ ಕೊಟ್ಟೆ, ಸುಮಾರು ಖಾಲಿ ಮಾಡಿ ಸುಮಾರು ಒಂದು 25 jodi ಕೊಟ್ಟೆ ಈಗ ಮೊನ್ನೆ. ಹೌದಾ? ಎಷ್ಟು ಬಂತು ಅದರಿಂದ? 25 jodi ಒಂದು 4-5,000 ಲೆಕ್ಕ ಆಗುತ್ತೆ. ಕುಂತಲ್ಲೇ ತಾನಾಗಿಲ್ಲ ಲಾಭ ಬರ್ತಾ ಇಲ್ಲ, ಅದು ಹಂಗೆ ಮನಸ್ಸಿಗೆ ಖುಷಿನೂ ಮತ್ತು ಅವು ಫುಡ್ಡಿಂದ ಹೋಗು ಆಗ್ತದೆ, ಒಂದು ಸ್ವಲ್ಪ ಲಾಭ ಇರ್ತದೆ ನಾವು ಮಾಡಿರೋದಕ್ಕೆ, ಏನೋ ಒಂಥರ ಖುಷಿಯ ಮನೇಲಿ. ಸದಾ ಕಿಚಿ ಕಿಚಿ ಕಿಚಿ ಅಂತೇಳಿ ಚೂ ಚೂ ಚೂ ಅಂತಿರ್ತ. ಹಾಂ, ಏನೋ ಒಂಥರ ಹಿಂಗೆ ಟೆನ್ಷನ್ದಲ್ಲಿ ಬಂದರು ಒಂದ್ಸರಿ ಕೂತ್ರೆ ಒಂಥರ ಏನೋ ಒಂಥರ ಖುಷಿ ಆಗ್ತದೆ ಅಂತ. ಅದಕ್ಕೆ ಚಂದ ಮನೇನೂ ಕೂಡ ಕಟ್ಟಿದ್ರಿ, ಅದು ಎಲ್ಲ ಖರ್ಚು ಬಂತು ಭಾಳ? ಏನು ಹಂಗೇನು ಖರ್ಚು? ಒಂದು 15,000 ಲೆಕ್ಕ ಬಂದಿತ್ತು. ಅದು ಈಗ ಆಗಿದೆ, ಅದ್ರ ದುಡ್ಡು ಆಗದೆ ಈಗ, ಅದು ಹಂಗೆ ಇದೆ ಈಗ. ಇವಾಗ ಒಂದು ಮಾಡ್ತಿದ್ದೆ, ಇದಕ್ಕೂ ಅಷ್ಟೇ ಬಂದದೆ ಇವಾಗ. ಅದ್ರ ದೊಡ್ಡ ಕಾಕ್ಟೇಲ್ಸ್ ಹಾಕಿದ್ರು ಅದು 2,500 ಪೇರ್ ಹೋಗ್ತದೆ ಒಂದು ಪೇರ್. ಅದು 2 ತಿಂಗಳಕ್ಕೆ ಒಂದು 4 ಮರಿ ತಗೀತಾನೆ, 2,500 ಆಗ್ತದೆ ಒಂದು ಪೇರ್ನಿಂದ, ಆ ದೊಡ್ಡ ಗಿಡದಿಂದ ಕಾಕ್ಟೇಲ್ಸ್ನಿಂದ. ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಇವಾಗ, ಎಲ್ಲರೂ ತಕ್ಕ ಸಾಕ್ತಾ ಇದ್ದಾರೆ ಅದನ್ನು. ಅವರೇಗೆ ಬರ್ತಾರೋ ನೀವು ಹೋಗಿ? ಹಾಗೆ ಬರ್ತಾರೆ, ಬೇಕಾದ್ರೂ ಬರ್ತಾರೆ, ತಕೊಂಡು ಹೋಗ್ತಾರೆ ನೋಡಿದವರು. ಮತ್ತೆ ನಿಮ್ಗೆ ಕೇಳ್ತಾರೆ ಹೆಂಗೆ ಸಾಕೋದು ಏನು ಅಂತ? ಹೆಂಗೆ ಸಾಕೋದು ಅಂತ ಹೇಳ್ತಾರೆ, ನಾನು ಕ್ಲಿಯರ್ ಆಗಿ ಹೇಳ್ತೇವೆ ಅವರಿಗೆ. ಮತ್ತೆ ಕಾಲ್ ಮಾಡಿ ತುಳಿತಾರೆ ಅವರು ವಾರಕ್ಕೊಂದ್ಸರಿ, ಹೆಂಗೆ ಏನೇನು ಮಾಡ್ತಿದ್ದಾವೆ ಅಂತ. ಎಲ್ಲಿ ಕಾಳಜಿ ವಹಿಸ್ಬೇಕು? ಇದು ಮೊಟ್ಟೆ ಹಾಕಿದಾಗ ಮತ್ತು ಮರಿ ಸಣ್ಣಕ್ಕಿದ್ದಾಗ ಇರುವೆಗಳು ಬರ್ತವೆ, ಅಲ್ಲೊಂದ್ಸರಿ ಕಾಳಜಿ ವಹಿಸ್ರಾಯ್ತು. ಮತ್ತೆ ಏನು ಬೇಡ, ಈ ತುಳಸಿ ಸೊಪ್ಪು ಹಾಕೋದ್ರಿಂದ ರೋಗ ಯಾವುದು ಬರೋದಿಲ್ಲ. ನೀವಲ್ಲಿ ಆಹಾರ ಹಾಕ್ಲಿಕ್ಕೆ ಒಳಗೆ ಹೋಗುವಾಗ ಹಾರೆ ಹೋಗೋದು ಹಂಗೆ ಮಾಡಲ್ಲ? ಇಲ್ಲ ಇಲ್ಲ, ಹೊರಗೆ ಹೋಗಲ್ಲ. ಹೋಗಲ್ಲ? ಇಲ್ಲ ಇಲ್ಲ, ಡೋರ್ ಇದೆ ಅಲ್ಲಿ, ಹೊರಗೆ ಹೋಗಲ್ಲ. ಒಂದು ಸೈಡಿಗೆ ಹೋಗಿ ಕುತ್ಕೊಳ್ತಾರೆ ನಾವು ಹಾದ ಕೂಡಲೇ. ಅಂದ್ರೆ ಅವ್ರ ಗುಣನ ಹಂಗೆ ಒಂದು ಕೇಜಲ್ಲೇ ಇದ್ದು ಬೆಳೆಯೋದು? ಹ್ಞೂ, ಗುಣನೇ ಹಾಗೆ. ಹೊರಗಡೆ ಬಿಟ್ಟರೆ ಈ ಗಿಡುಗ ಹದ್ದು ಎಲ್ಲ ಹೊಡ್ಕ ತಿಂತಾನೆ, ಈ ಬೇರೆ ದೊಡ್ಡ ಹಕ್ಕಿಗಳು ತಿಂದಾಕ್ತವೆ ಅವನು. ಒಂದಿನ ಒಂದು 2 ದಿನ ಬದುಕಬಹುದು ಅಷ್ಟೇ. ಹೊರಗಡೆ ಹೋಗಿ ಆಹಾರ ಹುಡುಗಿ ತಿನ್ನುವಷ್ಟು ಕ್ಷಮತೆ ಇಲ್ಲ ಅನ್ಸುತ್ತೆ? ಇಲ್ಲ ಇಲ್ಲ, ಅವಾಗ ಅಷ್ಟು ಕ್ಷಮತೆ ಇಲ್ಲ. ಇವು ದೊಡ್ಡ ಹೋಗ್ತವೆ, ಕಾಕ್ಟೇಲ್ಸ್ ಹೋಗ್ತವೆ ಹೊರಗಡೆ ಹೋಗಿ, ತರಕಾರಿ ಗದ್ದೆಗೆಲ್ಲ ಹೋಗಿ ಬರ್ತವೆ, ಮೈ ಮೇಲೆ ಉಳಿತೇವೆ. ಬೆಕ್ಕು ಅಟ್ಯಾಕ್ ಮಾಡ್ತಿದ್ದೆ ಅಂತ ನಾ ಅಲ್ಲಿ ಹಾಕಿರ್ತೀವಿ. ಹೌದಾ? ಹೊರಗೂ ಬಿಡ್ತೀರ ಅವನ್ನ? ಹೊರಗೆ ಹೋಗ್ತವೆ, ಕಲ್ಲಂಗಡಿ ಗದ್ದೆಗೆಲ್ಲ ಹೋಗಿ ತಿರ್ಗಾಡ್ಕೋಬಿಟ್ಟೆ. ಅವಷ್ಟು ಅವಕ್ಕೆ ಮಾತು ಕಲಿಸ್ಲಿಕ್ಕೆ ಆಗ್ತದೆ. ಮತ್ತೆ ಇಲ್ಲಿಗೆ ಬರ್ತಾವೆ? ಮತ್ತೆ ಇಲ್ಲೇ ಬರ್ತವೆ, ಗೂಡಿಗೆ ಬರ್ತೇವೆ, ಇಲ್ಲೆಲ್ಲರೂ ಕುತ್ಕೊಳ್ತೇವೆ, ಒಳಗಡೆ ಎಲ್ಲ ತಿರುಗಾಡ್ತೇವೆ. ಈ ಬೆಕ್ಕು ಅಟ್ಯಾಕ್ ಮಾಡ್ತಿದ್ದೆ ಅಂತ ಬೆಕ್ಕನ್ನು ಈಗ ಒಳಗೆ ಹಾಕಿರ್ತೇವೆ. ಅಂದ್ರೆ ನಿಮ್ಗೆ ಫ್ರೆಂಡ್ಲಿ ಆಗಿಬಿಟ್ಟಿರ್ತಾವೆ? ಹ್ಞೂ, ಫ್ರೆಂಡ್ಲಿ. ಮೊದಲಿಂದ ಮರಿ ಇದ್ದಾಗಿಂದ ಅದು ಮೈ ಮೇಲೆ ಇದ್ದವಾಗಿದ್ದವು, ಹಂಗಾಗಿ ಅವು ಕೊಡಲೇ ಇಲ್ಲ ಇವಾಗ, ಹಂಗೆ ಇದ್ದಾವೆ. ಒಟ್ಟಾರೆ ಈ ಕೃಷಿ ಬದುಕು, ನೀವು ಏನು ಓದಿದ್ದೀರಿ, ಹೆಂಗೆ ಬದುಕ್ತಾ ಇದ್ದೀರಿ, ಹೆಂಗೆ ಅನಿಸುತ್ತೆ? ಒಂದು DED BA ಆಗದೆ ಈ ಕೃಷಿಯಲ್ಲಿ ಮುಂದೆ ಏನೋ ಒಂದು ಸಂತೋಷ, ಹೆಂಗೆ ಕೆಲಸ ಮಾಡೋದು ಅಥವಾ ಹೆಂಗೆ ಕೃಷಿ ಮಾಡೋದ್ರಲ್ಲಿ ಜೀವನ ಮಾಡ್ಬೋದು ಅನಿಸ್ತಿದೆ.

ಮೊಳಕೆ ಕಾಗದ ಪದ್ಧತಿ ಎಂದರೆ ಮೊಳಕೆ ಕಾಗದ 45 ಸೆಂಟಿಮೀಟರ್ ಉದ್ದ 30 ಸೆಂಟಿಮೀಟರ್ ಅಗಲವಿರುವ ಪ್ರಮಾಣದ ಕಾಗದವನ್ನ ನೀರಿನಲ್ಲಿ ಅದ್ದಿ ಹಸಿ ಮಾಡಬೇಕು. ನಂತರ 50 ಸೆಂಟಿಮೀಟರ್ ಉದ್ದ ಮತ್ತು 40 ಸೆಂಟಿಮೀಟರ್ ಉದ್ದವಿರುವ ಪ್ಲಾಸ್ಟಿಕ್ ಹಾಳೆಯನ್ನ ಸ್ವಚ್ಛವಾದ ಮೇಜಿನ ಮೇಲೆ ಹಾಸಿ 100 ಬೀಜಗಳನ್ನು ಸಮಾನಾಂತರದಲ್ಲಿ ಹೊಂದಿಸಿ ಅದರ ಮೇಲೆ ಮತ್ತೆ ಒಂದು ಕಾಗದವನ್ನು ಹಾಕಿ ಕಾಗದಕ್ಕೆ ನೀರು ಉಣಿಸಬೇಕು. ನಂತರ ಜಾಸ್ತಿ ಇರುವ ಪ್ಲಾಸ್ಟಿಕ್ ಹಾಳೆಯನ್ನ ಮೊಳಕೆ ಕಾಗದದ ಸುತ್ತಲೂ ಮಡಿಸಿ ಗಟ್ಟಿಯಾಗಿ ಸುರುಳಿ ಮಾಡಿ ರಬ್ಬರ್ ಬ್ಯಾಂಡ್ ಅಥವಾ ದಾರದಿಂದ ಕಟ್ಟಬೇಕು. ಒಂದೊಂದು ಬೀಜದ ಮಾದರಿಗೆ 4 ಸುರುಳಿ ಮಾಡಬೇಕು. ಈ ರೀತಿ ತಯಾರಿಸಿದ ಬೀಜ ಸುರುಳಿಗಳನ್ನ ಮೊಳಕೆ ಒಡೆಯುವ ಯಂತ್ರ ಅಥವಾ ಹವಾನಿಯಂತ್ರಿತ ಕೊಠಡಿಯಲ್ಲಿ ನಿರ್ದಿಷ್ಟಪಡಿಸಿದ ಉಷ್ಣತೆಯಲ್ಲಿ ಮತ್ತು ಅವಧಿಯವರೆಗೆ ಇಡಬೇಕು. ಆಯಾ ಬೆಳೆ ಮತ್ತು ತಳಿಗನುಗುಣವಾಗಿ ಮೊಳಕೆಯೊಡೆಯಲು ಇಟ್ಟ ದಿನದಿಂದ ನಿರ್ದಿಷ್ಟ ದಿನಗಳಲ್ಲಿ 2 ಬಾರಿ ಮೊಳಕೆಗಳನ್ನು ಎಣಿಸಿ ಸರಾಸರಿ ಬೀಜ ಮೊಳಕೆಯೊಡೆಯುವ ಪ್ರಮಾಣವನ್ನು ನಿರ್ಧರಿಸಬಹುದು. ಇಂತಹ ಸವಲತ್ತುಗಳು ರೈತರ ಬಳಿ ಸಾಮಾನ್ಯವಾಗಿ ಇರುವುದಿಲ್ಲ. ಅಂತಹ ಸಮಯದಲ್ಲಿ ಸಾದಾ ವರ್ತಮಾನ ಪತ್ರಿಕೆ ಹಾಳೆಗಳನ್ನು ಬಳಸಿ ತಂಪಾದ ಕೋಣೆಯಲ್ಲಿ ಇಟ್ಟು ಪರೀಕ್ಷೆ ಮಾಡಬಹುದು. ಒಟ್ಟು 400 ಬೀಜಗಳನ್ನು ಪರೀಕ್ಷೆ ಮಾಡಬೇಕಾಗುತ್ತದೆ. ಮಣ್ಣು ಅಥವಾ ಮರಳನ್ನು 7.5 ಸೆಂಟಿಮೀಟರ್ ಎತ್ತರದ 25 ಸೆಂಟಿಮೀಟರ್ ಉದ್ದ ಮತ್ತು 12.5 ಸೆಂಟಿಮೀಟರ್ ಅಗಲವಿರುವ ಪಾತ್ರೆಯಲ್ಲಿ ತುಂಬಬೇಕು. ಮಣ್ಣು ಅಥವಾ ಮರಳನ್ನು ನೀರಿನಲ್ಲಿ ಹಸಿ ಮಾಡಬೇಕು. ಹೆಚ್ಚಿನ ನೀರನ್ನು ಬಸಿಯಬೇಕು. ಪ್ರತಿ ಪಾತ್ರೆಗೆ 50 ಬೀಜಗಳನ್ನು ಸಮಾನಾಂತರದಲ್ಲಿ 2 ಸೆಂಟಿಮೀಟರ್ ಆಳಕ್ಕೆ ಊರಬೇಕು. ಪ್ರತಿ ಮಾದರಿಗೂ 4 ಪಾತ್ರೆಗಳನ್ನು ಬಳಸಬೇಕು. ಇದನ್ನು ಕೂಡ ತಂಪಾದ ಕೋಣೆಯಲ್ಲಿ ಇಟ್ಟು ಮೊಳಕೆ ಪ್ರಮಾಣವನ್ನು ಆಯಾ ಬೆಳೆಗೆ ನಿಗದಿಪಡಿಸಿದ ದಿನದಂದು ಎಣಿಸಿ ನಿರ್ಧರಿಸಬೇಕು. ಇನ್ನು ಗಾಜಿನ ತಟ್ಟೆಯಲ್ಲಿ ಪರೀಕ್ಷಿಸುವುದು. 25 ಸೆಂಟಿಮೀಟರ್ ವ್ಯಾಸವುಳ್ಳ ಗಾಜಿನ ತಟ್ಟೆಯಲ್ಲಿ ತೋಯಿಸಿದ ಮೊಳೆಯುವಿಕೆ ಕಾಗದವನ್ನು ತಟ್ಟೆಯ ತಳದಲ್ಲಿಡಬೇಕು. ನಂತರ 100 ಬೀಜಗಳನ್ನು ಸಮಾನಾಂತರದಲ್ಲಿ ಕಾಗದದ ಮೇಲೆ ಇಡಬೇಕು. ತಟ್ಟೆಯ ಮೇಲಿನ ಮುಚ್ಚಳದಲ್ಲಿಯೂ ಸಹ ಒಂದು ಕಾಗದದ ಮೇಲೆ ಇಡಬೇಕು. ಇದನ್ನೂ ಸಹ ತಂಪಾದ ಕೊಠಡಿಯಲ್ಲಿ ಅಥವಾ ಮೊಳಕೆಯೊಡೆಯುವ ಯಂತ್ರದಲ್ಲಿ ಇಡಬಹುದು. ಆಯಾ ಬೆಳೆಗೆ ನಿರ್ದಿಷ್ಟಪಡಿಸಿದ ದಿನದಿಂದ ಮೊಳಕೆಯನ್ನು ಎಣಿಸಿ ಮೊಳಕೆಯ ಪ್ರಮಾಣವನ್ನು ನಿರ್ಧರಿಸಬೇಕು. ಮೊಳಕೆಯ ವರ್ಗೀಕರಣ ಮತ್ತು ಮೌಲ್ಯಮಾಪನ ಮಾಡುವುದು ಹೇಗೆಂದರೆ, ಉತ್ತಮ ಮೊಳಕೆಗಳು, ವಿಕೃತ ಮೊಳಕೆಗಳು, ಒಡೆದ, ಆಕಾರವಿಲ್ಲದ ಮತ್ತು ಕೊಳೆಯುತ್ತಿರುವ ಮೊಳಕೆಗಳು, ಗಟ್ಟಿ ಬೀಜಗಳು ಅಥವಾ ಮೊಳಕೆ ಒಡೆಯದ ತಾಜಾ ಬೀಜಗಳು, ಸತ್ತ ಬೀಜಗಳು. ಮೊಳಕೆ ಮೌಲ್ಯಮಾಪನ ಹೇಗೆಂದರೆ, ಸಸಿಗಳು ಸರಿಯಾದ ಮಣ್ಣು ಹವಾಗುಣಗಳಲ್ಲಿ ಸತತವಾಗಿ ಬೆಳೆದು ಒಳ್ಳೆಯ ಗಿಡಗಳಾಗಿ ಪರಿವರ್ತಿತವಾಗುವ ಲಕ್ಷಣಗಳಿರಬೇಕು. ಸಸಿಗಳಿಗೆ ಇರಬೇಕಾದ ಎಲ್ಲ ಅವಶ್ಯಕ ಭಾಗಗಳು ಇರಬೇಕು. ಸರಿಯಾಗಿ ಬೆಳೆದ ತಾಯಿ ಬೇರುಗಳಿರಬೇಕು. ಒಂದು ವೇಳೆ ಏಕದಳವಾಗಿದ್ದಲ್ಲಿ ತಾಯಿ ಬೇರು ಇಲ್ಲದಿದ್ದರೂ ತಂತು ಬೇರುಗಳು ಇರಲೇಬೇಕು. ಏಕದಳ ಧಾನ್ಯಗಳಲ್ಲಿ ಮೊದಲ ಎಲೆಯು ತೆಳುವಾದ ಪೊರೆಯ ಮುಖಾಂತರ ಹೊರಹೊಮ್ಮಬೇಕು. ಒಂದು ಪತ್ರದಳ ಪ್ರತಿ ಸಸಿಗಳಲ್ಲಿ, 2 ಬೀಜದಳ ದ್ವಿದಳದಲ್ಲಿ ಇರಬೇಕು. ಕೆಲವೊಂದು ಸಸಿಗಳಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿದ್ದರೂ ಒಳ್ಳೆಯ ಲಕ್ಷಣ ಅಥವಾ ಎಲ್ಲಾ ಭಾಗಗಳು ಹೊಂದಿ ಉತ್ತಮ ಗಿಡಗಳಾಗುವಂತಿದ್ದರೆ ಅದನ್ನು ಉತ್ತಮ ಸಸಿಗಳೆಂದು ಪರಿಗಣಿಸಬೇಕು. ಗೋವಿನ ಜೋಳ, ಹತ್ತಿ, ಕುಂಬಳಕಾಯಿ ಮತ್ತು ದೊಡ್ಡ ಗಾತ್ರದ ದ್ವಿದಳ ಬೀಜವಾದಲ್ಲಿ ತಾಯಿ ಬೇರು ಇಲ್ಲದಿದ್ದರೂ ಸಹ ತಂತು ಬೇರಿನ ಸಹಾಯದಿಂದ ಉತ್ತಮ ಗಿಡವಾಗಿ ಬೆಳೆಯಬಲ್ಲದು. ಸ್ವಲ್ಪ ಪ್ರಮಾಣದಲ್ಲಿ ಸಸಿಗಳು ಅವಶ್ಯಕ ಭಾಗಗಳನ್ನು ಬಿಟ್ಟು ಇನ್ನಿತರ ಭಾಗಗಳು ಕೊಳೆಯುತ್ತಿದ್ದಲ್ಲಿ, ದ್ವಿದಳ ಬೀಜಗಳಲ್ಲಿ ಒಂದೇ ಪತ್ರದಳ ಇದ್ದರೂ ಸಹ ಸಸಿಗಳ ಅವಶ್ಯಕ ಭಾಗಗಳು ಇದ್ದು ಸಸಿ ಕೊಳೆಯುವಿಕೆಯ ಬೀಜದಿಂದ ಬಂದಿದ್ದಲ್ಲ ಎಂದು ಖಾತ್ರಿಯಾದಾಗ ಅವುಗಳನ್ನು ಉತ್ತಮ ಮೊಳಕೆಗಳೆಂದು ಗಣನೆಗೆ ತೆಗೆದುಕೊಳ್ಳಬಹುದು. ವಿಕೃತ ಮೊಳಕೆ ಅಂದರೆ ಒಡೆದ ಮೊಳಕೆಗಳು. ಮೊಳಕೆ ಬೀಜದಳವಿಲ್ಲದೆ ಅಂಕುಡೊಂಕಾದಲ್ಲಿ ಬೀಜದಳಗಳು ಒಡೆದಿದ್ದು ಅವಶ್ಯಕ ಸಸಿಯ ಭಾಗವು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಇರದೇ ಇದ್ದಲ್ಲಿ ಅಂತಹ ಮೊಳಕೆಗಳು ಒಡೆದ ಮೊಳಕೆಗಳು. ಮೊಳಕೆಗಳಲ್ಲಿ ಸಮತೂಕವಿಲ್ಲದ, ಸೊರಗಿದ, ಉಬ್ಬಿದ ಕಾಂಡ, ನೀರಿನಂತೆ ಮಿಂಚುತ್ತಿರುವ ಮೊಳಕೆಗಳು ನಿರಂತರ ಬೆಳೆದು ಉತ್ತಮ ಗಿಡಗಳಾಗುವ ಲಕ್ಷಣಗಳಿರುವುದಿಲ್ಲ. ಮೊಳಕೆಗಳ ಅವಶ್ಯಕ ಭಾಗಗಳು ರೋಗದಿಂದ ಕೂಡಿದ್ದು ಇದರಿಂದ ಬೆಳವಣಿಗೆ ಕುಂಠಿತಗೊಳ್ಳುವುದು ಮತ್ತು ಈ ರೋಗ ಬೀಜದಿಂದ ಬಂದಿದೆ ಎಂದು ಖಾತರಿಯಾದ ನಂತರ ಇಂತಹ ಮೊಳಕೆಗಳನ್ನು ಕೊಳೆಯುತ್ತಿರುವ ಮೊಳಕೆಗಳು ಎಂದು ಪರಿಗಣಿಸಬಹುದು. ಮೊಳಕೆ ಒಡೆಯುವ ಪ್ರಮಾಣವನ್ನು ಉತ್ತಮ ಮೊಳಕೆಗಳ ಆಧಾರದ ಮೇಲೆ ನಿರ್ಧರಿಸಲಾಗುವುದು. ದ್ವಿದಳ ಧಾನ್ಯಗಳ ಬೆಳೆಗಳ ಗಟ್ಟಿ ಬೀಜಗಳ ಸಂಖ್ಯೆಗಳನ್ನು ಉತ್ತಮ ಮೊಳಕೆಗಳೆಂದು ಸೇರಿಸಿ ನಿರ್ಧರಿಸಬೇಕು. ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಕೇಳೀಗ ಪಾಪಿಜ್ಞಾತಕ ಬೇಕು ಪರಮತತ್ವದ ಬೋಧ. ಪಾಪಿಜ್ಞಾತಕ ಬೇಕು ಪರಮತತ್ವದ ಬೋಧ, ಪಾಪಿಜ್ಞಾತಕ ಬೇಕು ನಾನಾರೆಂಬುದು ನಾನಲ್ಲ.